ಜನರ ಬಾಳ್ವೆಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:51 ಕೇಳಿ ಕಿಸಾನ್ವಾಣಿ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕದಿಯತ್ತ ಕಾಳಿಂಗ ಕದಿಯತ್ತ ಮಾಲಿಂಗ ಸರಕಾರ ಕಾಲಂಗ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಾವಯವ ಕೃಷಿ ಹಾಗೂ ನೀರಿನ ಸಂರಕ್ಷಣೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ರುದ್ರವಾಡಿ ಗ್ರಾಮದ ಹಿರಿಯ ರೈತರಾದ ಆದಿನಾಥ್ ಹೀರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಇವತ್ತಿನ ಕಾರ್ಯಕ್ರಮದೊಳಗೆ ಒಬ್ಬ ಹಿರಿಯ ಸಾವಯವ ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವಗಳು ನಿಮಗೆ ನಿಮ್ಮ ಕೃಷಿ ಜೀವನಕ್ಕೆ ದಾರಿದೀಪ ಆಗಬಹುದು ಅನ್ನುವಂಥ ವಿಚಾರ ನಮ್ಮದು. ಆಳಂದ ತಾಲೂಕು ರುದ್ರವಾಡಿ ಗ್ರಾಮದ ಆದಿನಾಥ್ ಹೀರಾ ಅವರು ನಮ್ಮ ಜೊತೆಗಿದ್ದಾರೆ. ಆ ಹಿರಿಯ ರೈತರು ಕಳೆದ ಸುಮಾರು 5 ದಶಕಗಳಿಂದ ಅವರು ಕೃಷಿ ಒಳಗೆ ತೊಡಗಿಸಿಕೊಂಡು, ಹೇಳಬೇಕು ಅಂತಂದ್ರೆ ಅವರು ಬಾಲ್ಯದಿಂದಲೇ ಕೃಷಿ ಒಳಗೆ ಬಂದಂತವರು. ಇಲ್ಲಿ ತನಕನು ತಮ್ಮ ಕೃಷಿ ಒಳಗೆ ಅವರು ಸಾಕಷ್ಟು ಪಾಠಗಳನ್ನು ಕಲಿತು ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳಿ ಹೇಳಬಹುದು. ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಸಾವಯವ ಕೃಷಿ ಏನು ಆಂದೋಲನ ಸುಮಾರು ವರ್ಷಗಳ ಹಿಂದೆ ಆಯಿತು, ಅದಕ್ಕೆ ಬೆನ್ನೆಲುಬಾಗಿ ನಿಂತಹವರು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿದಂಥವ್ರು. ಅದ್ರ ಜೊತೆ ಮುಖ್ಯವಾದಂತಹ ಕೆಲಸ ಮಾಡಿದ್ದೇನಪ್ಪ ಅಂತಂದ್ರೆ ಅವರು ನೈಸರ್ಗಿಕ ನೀರನ್ನ ಹಿಡಿದಿಡುವಂತಹ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ. ಈ ನಿಟ್ಟಿನೊಳಗ ಅವರ ಪ್ರಯತ್ನಗಳು ಶ್ಲಾಘನೀಯವಾದಂತಹದ್ದು, ಮತ್ತ ನಾವು ಅನುಸರಿಸಬೇಕಾದಂತಹದ್ದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗ ಸುಮಾರು 5 ದಶಕಗಳ ಅವರ ಅನುಭವ ನಮ್ಮ ನಿಮ್ಮೆಲ್ಲರಿಗೂ ಪಾಠ ಆಗ್ತದ ಅನ್ನುವಂತಹ ತುಂಬು ಭರವಸೆ ನಮ್ದು. ಅವರ ಮಾತುಗಳನ್ನ ನಾವು ಕೇಳೋಣ. ಆದಿನಾಥ್ ಹೀರಾವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ರೋಹಿಣಿ ಸಾಹೇಬರಿಗೆ ನಮಸ್ಕಾರ ಸರ್. ಏನು, ತಾವು ಸಣ್ಣವರಿದ್ದಾಗಿಂದನೇ ಕೃಷಿಯನ್ನ ಶುರು ಮಾಡದಂತವರು? ಹೌದು ಸರ್. ಅಲ್ಲಿಂದ ಇಲ್ಲಿ ತನಕ 50 ವರ್ಷಗಳಾಗಿ ಹೋಗ್ಯಾವ ಈಗ. ಆಗ್ಯಾವ ಸರ್, ಆಗ್ಯಾವ. ಸಾಕಷ್ಟು ಬದಲಾವಣೆಗಳನ್ನ ತಾವು ನೋಡಿರಿ ಕೃಷಿ ಒಳಗ. ಆಗ ಮಾಡ್ತಾ ಇದ್ದಂತಹ ಕೃಷಿನೇ ಬೇರೆ, ಈಗ ಮಾಡ್ತಾ ಇರುವಂತಹ ಕೃಷಿನೇ ಬೇರೆ. ಆದ್ರೂ ಏನು ಒಂದು ಅನುಬಂಧ ಏನಪ್ಪಾ ಅಂತಂದ್ರ, ಅವಾಗನೂ ಸಾವಯವ ಕೃಷಿ ಇತ್ತು ನೀವು ಮಾಡುವಂತಹ ಸಂದರ್ಭದೊಳಗ, ಹೆಚ್ಚಿತ್ತು. ನೀವೆಲ್ಲ ಮತ್ತೆ ರಾಸಾಯನಿಕ ಕೃಷಿ ಮಾಡಿ ಮತ್ತೆ ಅದಕ್ಕೆ ಹೋಗುವಂತಹ ಒಂದು ಸಂದರ್ಭ ಈಗ ಅದ. ನಿಮ್ಮ ಅನುಭವಗಳು ಏನ್ ಹೇಳ್ತಾವ ಸರ್? ನಮ್ ತಂದೆಯವರು ಒಕ್ಕಲ್ತನಕ ಬಹಳ ಅಂದ್ರೆ ಬಹಳ ಜಾಣಿದ್ರು ಸರ್ ಅವರು. ಮುಂದ ನಾವು 10ನೇ ಕಲ್ತೇವು, ನಮ್ಮ ಅಣ್ಣವರೊಬ್ಬರು BSc ಕಲ್ತರು. ಆದ್ರೆ ನಮ್ಗ ಅವರು ನೌಕರಿ ಮಾಡಕ್ ಒಟ್ಟ ಅವಕಾಶನೇ ಕೊಡ್ಲಿಲ್ಲ ಸರ್ ಅವರು. ಪೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲದಪ್ಪ, ನೀವು ಯಾರ ಬಲ್ಲರೆ ಹೋಗಿ ಯಾಕೆ ಕೆಲಸ ಮಾಡ್ತೀರಿ ದುಡಿತೀರಿ? ಇಷ್ಟೆಲ್ಲ ಹೊಲ ಗಳಿಸಿಟ್ಟಿದನ, ಬಾವಿ ಹೊಡೆದಿಟ್ಟಿದ, ಗರೀಬರಿಗೆಲ್ಲ ನೀವೇ ನಮ್ ಬಲ್ಲೇ ಕೆಲಸ ಹಚ್ಚಿದ್ರಿ ಅಂದ್ರ ನಿಮ್ ಮುಂದೆ ಯಾರು ಅನ್ನೋಂತದ್ದು ನಮ್ಗ ಅವರು ಜ್ಞಾನ ಕೊಟ್ರು ಸರ್. ನಾವು 4ನೇ ತರಗತಿ ಒಳಗೆ ಇದ್ದೆವು, ಒಂದು 7-8 ಎಮ್ಮಿಗಳು 7-8 ಆಕಳು ಇದ್ದು ಸರ್. ಅವಕ್ಕೇನದ, ನಮ್ಮ ಅಕ್ಕೋರು ನಾವು ಇಬ್ರು ಅವಕ್ಕೆ ಬ್ಯಾರೆ ಬಂದರಿಗಳಿಗೆ ಹೊಡ್ಕೊಂಡು ಎತ್ತುಗಳು ಮೈಸಂತ ಬಂದರುಗಳಿಗೆ ಒಯ್ದು ಮೈಸ್ತಿದೇವ್ ಸರ್. ಹಿಂಗೆ ಮಾಡ್ಕೋತ ಮಾಡ್ಕೋತ ಮುಂದೇನದ, ನಾವು 7ನೇ ಪಾಸ್ ಆದೇವು. ಮುಂದೇನದ, ನಮಗೆ 8ನೇ ಕ್ಲಾಸಿಗೆ 72ನೇ ಇಸವಿ ಒಳಗೆ ಭೀಕರ ಬರಗಾಲ ಬಂತು ಸರ್. ಹಿಂದಿನ ಕಡೆದ ಏನದ, 58ನೇ ಇಸವಿಗೆ 60ನೇ ಇಸವಿಗೆ ನಮ್ ಗುರ್ಲಿಂಗಪ್ಪ ಮಂಠಾಳೆಯವರು ಒಂದ್ ಟಾಕಿ ಕಟ್ಟಿ ಊರಿಗೆಲ್ಲ ನೀರ್ ಮಾಡಿದ್ರು, ಗೋಬರ್ ಗ್ಯಾಸ್ ಮಾಡಿದ್ರು ಸರ್. ನಮ್ಮ ಊರೊಳಗೆ ಊರಾದ ಹೆಂಡಿ ಎಲ್ಲ ಗುತ್ತಾ ತೋತಿದೀವಿ. ಆ ಗೋಬರ್ ಗ್ಯಾಸ್ದಿಂದ ಊರಾಗ 9 ಲೈಟ್ ಬೀಳ್ತೀವಿ ಸರ್. 1956ದಾಗ 58ರದಾಗ ನಮ್ಮ ಊರಾಗ ಗೋಬರ್ ಗ್ಯಾಸಿಂದ ಲೈಟ್ ಬೀಳ್ತೀವಿ ಸರ್ ಊರಾಗ. ಅದು ನೋಡಕ್ ಎಲ್ಲ ಸುತ್ತ ಹಳ್ಳಿಯವರು, ಬೇರೆ ಬೇರೆ ಜಿಲ್ಲಾದವರು ಎಲ್ಲರೂ ಬಂದ್ ಬಂದು ನೋಡ್ತಿವ್ರು. ಅವಾಗೇ ಆ ಪ್ರಯತ್ನ ಆಗಿತ್ತಲ್ಲ, ಅವಾಗೇ ನಮ್ಮ ಊರ ಆದರ್ಶ ಗ್ರಾಮ ಅಂತ ಹೇಳಿ ಹೆಸರು ತಗೊಂಡಿತ್ತು ಸರ್. ಅದ್ಭುತ. ವೀರೇಂದ್ರ ಪಾಟೀಲ್ ಅವರು PWD ಮಿನಿಸ್ಟರ್ ಆಗಿರು. ಆಳಂದಕ ಕರೆಂಟ್ ಬಂದ ಬಳಿಕ ಮುಂದ ನಮ್ಮ ಊರಿಗೆ ದೀಪಾವಳಿಗೆ ಕಂಬ ನಡೆಸೋಕ್ ಚಾಲು ಆಗುದು 3 ದಿವಸನಾಗೆ ಆಳಂದಿಂದ ಕರೆಂಟ್ ಬಂದು ನಮ್ಮ ಊರಾಗ ಊರೆಲ್ಲ ಕಂಬ ನಡೆಸಿರು. ಆಯ್ತು, ಹಂತಾಳಿನೇ ಊರಾಗ ಏನದ ಒಂದು ಗಿರ್ಣಿ ಕೂಡಿಸಿದ್ರು. ಗಿರ್ಣಿ ಕೂಡಿಸಿ ಅದಕ್ಕೆ ಟ್ರಾಕ್ಟರ್ ಹಚ್ಚಿ ಗಿರ್ಣಿ ಚಾಲು ಮಾಡಿ ಬೀಸಕ್ ಚಾಲು ಮಾಡಿದ್ರು ಸರ್. ನೋಡ್ರಿ ಎಷ್ಟು ಪ್ರಯತ್ನವಾದಿ. ಅವಾಗ ನಮ್ಮ ತಂದೆಯವರು ಗುನ್ನಿಯಪ್ಪ ಮಂಟಾಳೆ ಹಿಂಗ್ ಶಿವಚರಣಪ್ಪ ಮುಲಿಗೆ ರೇವಣ ಸಿದ್ದಪ್ಪ ಕೊಟ್ರಿಗಿ ಬಸವಣ್ಣಪ್ಪ ಸಾವು ಇಂಥವ್ರು ಒಂದು 10-15 ಮಂದಿ ಕೂಡಿ ಊರಾಗ ಏನೇ ಕೆಲಸ ಬತ್ತಂದ್ರೆ ಎಲ್ಲರೂ ಗಾಡಿ ಎತ್ತ ಗ್ವಾಳಿ ಮಾಡ್ಕೊಂಬುದು ಕಟ್ಟುಕ ಅವ್ರದವ್ರ ಮನುಷ್ಯರ ಗಾಡಿ ತುಂಬಿಕೊಂಡು ಎಲ್ಲ ರೋಡ್ಗಳಿಗೆ ಹಾಕಾ ಸರ್ ಊರಾಗ ಹಾಕಿ ಹಿಂಗ್ ಊರೇ ಒಂದು ಅಭಿವೃದ್ಧಿ ಮಾಡಿಬಿಟ್ರ ಅವರು. ಮುಂದ ನಮ್ಮ ತಂದೆಯವರು ಒಂದು ಬಾಯಿ ಹೊಡೆದಿ ಕಬ್ಬು ಹಚ್ಚಿದ್ರು ಸರ್. ಅಲ್ಲಿಂದ ಒಂದ್ ಕ್ರಷರ್ ಕೂಡಿಸಿದ್ರು, ಗಹಣ ಚಾಲು ಮಾಡಿ ಅನ್ನದ. ಅದು ಏನದ ಸುತ್ತಿನವರಿಗೆಲ್ಲ ರುಚಿ ಬಿತ್ತು, ಬಿದ್ದಿ ಅವರು ಏನದ ಎಲ್ಲರು ಕಬ್ ಚಾಲು ಮಾಡಿದ್ರು ಸರ್. ಅವಾಗೇನೆ ಹಂಗೆ ಕರೆಂಟ್ ಎಲ್ಲ ಹೊಲಗಳಿಗೆ ಬಿ ತಗೊಂಡ್ರು. ಒಂದ್ 10 HP ಸಿಮೆಂಟ್ಸ್ ಮೋಟರ್ ಇತ್ತು. ಕರೆಂಟ್ ಹೋಯ್ತಂದ್ರ ಇಂಜನ್ ಮೇಲೆ ನಡೀತಿತ್ತು ಸರ್ ಕ್ರಷರ್. ಅಲ್ಲಿಂದ ಕರೆಂಟ್ ಇತ್ತು ಅಂದ್ರೆ ನಮ್ ಇಂಜನ್ ಮೇಲೆ ನೀರ್ ಹುಡ್ಕೊಂಬಂದ್ ನಡೀತಿತ್ತು. ಮುಂದ ನನಗ್ ಸಾಕಾಯ್ತ್ರಿಪ್ಪ, ಈಗ ಗುರುನಾಥ ಆದಿನಾಥ ನೀವೇ ಮಾಡ್ರಿ ಇದೆಲ್ಲ ಜಿಮ್ಮೆದಾರಿ, ನಾ ಎಟ್ ಅಂತ ಹೇಳ್ಬಡಲ್ಲಿ ಬಹಳ. SSLC ಆದ ನಂತರ ನೀವು ಶುರು ಮಾಡಿದ್ರಿ? ನಾವು ಒಕ್ಕಲ್ತನಕ್ಕೆ ತಗೊಂಡ್ರಿ. ನಮ್ಮ ಅಣ್ಣವ್ರ BSc ಮುಗಿತ್ರಿ ಅವ್ರದ್ದು. ಅವ್ರಿಗೆ ಬಿ ನೌಕರಿ ಹೋಗಿ ಬಂತಿಲ್ಲ, ಇಂಟ್ರು ಬಂದು ನಮಗ್ ಬಿ ನೀನು ಹೋಗೋದಿಲ್ಲ, ನೀ ಬಡದಾಡ್ತಿ ಹೆಚ್ಚ, ನೀ ಒಕ್ಕಲ್ತನಕ್ಕೆ ನೀನು. ಅವ್ರೆಲ್ಲ ಕಡ್ದು ಸಾಮಾನ್ ತಂದು ಕೊಡ್ತಾರ. ಈ ನಮ್ನ ನಮ್ ತಲಿಯೊಳಗ ಹಾಕಿ ಈ ತರ ಹಿಂಗೆ ಮಾಡ್ಕೋತ ಮಾಡ್ಕೋತ ಏನದ, ನಾವು ಒಂದು 2 ಎಕರೆ ದ್ರಾಕ್ಷಿ ಮಾಡಿದೇವ್ರಿ ಅಲ್ಲಿ. ಅದು ಆದ ನಂತರ ಏನದ, ಇವು ಹತ್ತಿ ಮಾಡೋದು, ಮತ್ತ ಇವು ಡೋಬಳಿ ಮೆಣಸಿನ್ಕಾಯಿ, ಇದು ಒಂದು 16 ಎಕರೆ ಕಾಶಿ ಬಾರಿಕೆ, ಒಂದ್ 2 ಎಕರೆ ನಮ್ ಜವಾರಿ ಮೆಣಸಿನ ಗಿಡ, ಒಂದ್ 1/2 ಎಕರೆ ಡೋಬಳಿ, ಒಂದ್ 2 ಎಕರೆ ಟಮಾಟ ವೈಶಾಲಿ ಅಂತೇಳಿ ಅವಾಗ ಫೇಮಸ್ ಸರ್ ಟಮಾಟೆ. ಅದು ಎಲ್ಲ ನಾವು ಮಾಡಿ ಅವಾಗ ಕೂಲಿ 2 ರೂಪಾಯಿ ಇತ್ತು ಸರ್. ನಮ್ ಟಮಾಟೆ ಬಿ 2 ರೂಪಾಯಿ ಒಂದ್ KG ಮಾರ್ತಿತ್ತು. ಅಂದ್ರೆ ಒಂದ್ ಆಳ ಬೇಗಿನ ಬೇಗ ದುಡಿತಿತ್ತು. ಈಗ ಹೆಣ್ಮಕ್ಳಿಗೆ 300 ರೂಪಾಯಿ ಅದ, ಗಂಡಸ್ ಮಕ್ಕಳಿಗೆ 800 ರೂಪಾಯಿ ಅದ. ನಾವು ಊರಾನ್ ಹೆಂಡಿ ಹಿಡಿದು ಹೊಲ್ದಾಗ ಒಯ್ದು ಗ್ವಾಳಿ ಹಾಕಿ 4 ಗಾರಿಗಳು ಮಾಡಿದೇವ್ ಸರ್. ಒಂದು 6 ಫೀಟ್ ಅಗಲ, 30 ಫೀಟ್ ಉದ್ದ, ಒಂದು 3 ಫೀಟ್ ಆಳ ಸರ್. ಅವು ಗಾರಿಗಳಿಗೆ ಏನದ ಎಲ್ಲಾ ಚಗಳು ಒಟ್ಟ ಅವಾಗ ಉರಿಯ ಸುಡ್ತಿದ್ದಿಲ್ಲ, ಅದು ಚಗಳೆಲ್ಲ ತಂದು ಒಂದೊಂದು ಗೇಣ ಚಗಳು ಕತ್ತರಿಸಾಕದು. ಅಲ್ಲೇ ನಾಲ್ದಾಗ ನೀರ್ ಹಳ್ಳ ಹರಿತಿತ್ತು, ಅಲ್ಲಿ ನೀರ್ ಕೊಡದ್ ಕೊಡಲು ಮನುಷ್ಯರ್ ತಂದು ಹಾಕ್ತಿವಿ, ಆಳ ಮನುಷ್ಯರು ನಾವು ಎಲ್ಲ ಅದ್ರ ಅಡಿ ಎಲ್ಲ ಹೌದಿನ ಕಲ್ಸ ಸರ್ ಕಲಸಿ ಏನದ ಅದು ಒಯ್ ಚಗಳಿನ ಮೇಲೆ ಎಲ್ಲ ಹೊಡೆಯೋದು ಹೊಡೆಯೋಣ, ಅದ್ರ ಮ್ಯಾಲ ಒಂದ್ ಇಂಚ ಎರಡ್ ಇಂಚ ಹಾಳ ಮಣ್ಣು ಹಾಕ್ತಿದೇವ್ರಿ. ಹಿಂಗೆ ಮಾಡ್ಕೋತ ಮಾಡ್ಕೋತ ಒಂದ್ ಮೂರ್ ತಿಂಗಳಾಗೋಣ, ಅದು ತಿಪ್ಪಿ ಏನದ ತಿರಿ ಹಾಕ ಸರ್ ತಿರಿ ಹಾಕೋಣ, ಅದು ನಾಲ್ಕ್ ತಿಂಗಳದಾಗ ಐದ್ ತಿಂಗಳದಾಗ ಅಗ್ದಿ ಪೌಡರ್ ಆದಂಗ ಆತಿ ಸರ್ ಗೊಬ್ಬರ, ಅದು ಗಿರ್ಲಿ ಸಿಡಿ ಹಚ್ಚಿರ್ ಬಂದಾರ್ಯಾಗ ಅದು ಎಲ್ಲ ಫಂಟೆಗಳು ಟೊಂಕಿಗೆ ಬರೋಣ, ಅದು ಕೊಯ್ಕೊಂಡ್ ತರೋಣ, ಅದ್ವಿ ಕಾಂಪೋಸ್ಟ್ ದಾಗೆ ಹಾಕ ಸರ್ ಈ ತರ ಇದು ಅದು ಹಸಿರು ಎಲೆ ಗೊಬ್ಬರ ಸಣಮ ಒಂದ್ ಹತ್ತ ಎಕರೆ ಹದಿನೈದು ಎಕರೆ ಬಿತ್ತಿರು, ಒಂದ್ ಎಂಟು ಎತ್ತುಗಳು ಸ್ವಲ್ಪ ಅಲ್ಲಿ ಅಲ್ಲಿ ಕರ್ಕಿ ಇತ್ತು. ನಮ್ ತಂದೆಯವರೇ ಸ್ವಂತ ಚಾಕಿ ನೇಗಲು ಹಿಡಿದಿ ತೊಂಬತ್ತ ಎಕರೆ ಪೂರಾ ಎಲ್ಲಾ ಚಾಕಿ ನೇಗಲು ಹೊಡೆದು ಬಿಟ್ರಿ ಸರ್ ನಮ್ ತಂದೆಯವರೀ ನಸ್ಕಿನ್ ಒಬ್ರೇ ಸರ್ ನಸ್ಕಿನಾಗ ಎರಡಕ್ಕೆ ಚಾಲು ಮಾಡೋದು. ಒಂದ್ ಹದಿನೈದು ಆಳ ಮನುಷ್ಯರ್ ಇದ್ದ ಸರ್ ನಮ್ಮಲ್ಲಿ ಹೊಲ್ದಾಗೆ ಗಚ್ಚಿನ ಹಣ ಒಂದ್ ಮಾಡಿರು. ಹೊಲ್ದಾಗೆ ಎತ್ತುಗಳಿಗೆ ಒಂದ್ ಕೊಟ್ಟಿಗೆ, ಎಮ್ಮಿಗಳಿಗೆ ಆಕುಳಗಳಿಗೆ ಒಂದ್ ಕೊಟ್ಟಿಗೆ, ಒಂದ್ ದೇವ್ರ ಗುಡಿ ಮಾಡಿರಿ, ಒಂದ್ ಇಂಜಾನ್ ಖುಲ್ಲಿ ಮಾಡಿರು, ಎರಡು ಗಣದ ಒಲಿಗಳು ಸರ್ ಎರಡು ಒಲಿಗಳು ನಡೀತಿದ. ಹಿಂಗೆ ಮಾಡ್ಕೋತ ಮಾಡ್ಕೋತ ಅದೆಲ್ಲ ಹಿಪ್ಪಿ ಬಿದ್ದದೆಲ್ಲ ಬಿ ಅದ್ವಿ ಎಲ್ಲ ಕಾಂಪೋಸ್ಟ್ ಗೆ ತೋತಿದೇವು. ದೊಡ್ಡ ಬುಕ್ಕಗಳು ಇದ್ರು ಸರ್ ನಮ್ಮಲ್ಲಿ. ಒಂದ್ ಹೆಣ್ಮಗಳು ಏನದ ಎಲ್ಲಿ ಗೊಬ್ಬರ ಆತದ ಅದು ತಿಪ್ಪೆ ಅಂತ ತೆಗೆದು ಹಾಕ್ತಿದೇವಲ್ರಿ, ಸೋಸ್ತಿದೆ ವರ್ಷಿನ ಮೇಲೆ, ಅದೇ ಹೆಣ್ಮಗು ತಂದು ಕೊಡ್ತಿಳು ಫಲ ಎಲ್ಲ. ಅದು ತಿಪ್ಪಿ ಗೊಬ್ಬರ ಹಾಕಿ ನಾವು ಬಿತ್ತಾಣ ಮಾಡಿದೇವ್ ಸರ್, ಅವಾಗ ಗೊಬ್ಬರೇ ಸಿಗ್ತಿದಿಲ್ಲ. ಇದು ನಂತರ ಏನದ 1968ರದಾಗ ಸ್ವಲ್ಪ ಇದು ಅನಾಜ್ ಏನ್ ಕಡಿಮೆ ಆಗಿತ್ತೋ ಏನಾಯ್ತೋ ಹಿಂಗ ಆಗಾರದಾಗ ಸರ್ಕಾರಿ ಗೊಬ್ಬರ ಚಾಲು ಆಯ್ತು. ಇಷ್ಟು ಗೊಬ್ಬರ ಮಾಡೋ ಜರ ಕಷ್ಟ ಆತಿತ್ತು, ಹೊಲ ಎಲ್ಲ ಜರ್ಜರ್ ಹಾಕ್ತಿದೇವು. ಇದು ಒಂದ್ ಸ್ವಲ್ಪ ಬಂತು, ಇದಕ್ ಪರ್ಮಿಟ್ ಇತ್ತು ಸರ್ ಅವಾಗ ಈ ಗೊಬ್ಬರ ತಗೋಬೇಕಾದ್ರ ವಿಡಿಯೋ ಏನದ ಪರ್ಮಿಟ್ ತಗೊಂಡಿ ನಮ್ ತಂದೆಯವ್ರಿಗೆ ಕೊಡ್ತಿರು. ನಾವೇನದ ಅಳಂದಿಂದ ಬೆಲ್ಲ ಮೂರ್ ಗಾಡಿ ಡೇಲಿ ತರದು ನಮ್ ಶಿವಲಾಲ್ ಗಾಂಧಿ ಅವರಿಗೆ ಮಾರಾಟ ಮಾಡೋ ಸರ್. ಹೋಗಾಳಿ ಖಾಲಿ ಗಾಡಿ ಹೋತೀವಲ್ಲ ಅಲ್ಲಿದೇನದ ಇದು ಹಂದಿದು ಗೊಬ್ಬರ ಇರ್ತಿತ್ತು ಸರ್ ಪುಡಿ 15 ರೂಪಾಯಿ ಒಂದ್ ಚೀಲ ಕೊಡ್ತಿರು, ಮತ್ತ ಅದ್ರದೇನು ಕಣ್ಣಿ ಇರ್ತದಲ್ಲ ಅದು ಕಣ್ಣಿ ಏನದ 12 ರೂಪಾಯಿ ಚೀಲ ಸರ್ ಅವರೇ ತುಂಬಿ ನಮ್ಮ ಗಾಡಿಗಳಿಗೆ ಹೇರ್ಕೊಡ್ತಿರು. ಅದು ಏನದ ನಮ್ ಹೊಲ್ದಾಗ ಏನದ ಗಚ್ಚಿನ ಘಾಣ ಏನ್ ಹೊಡಿತೀವಲ್ಲ ಅದು ಹಂದಿದೇನು ಇರ್ತದ ಗೊಬ್ಬರ ಅದು ಒಯ್ದು ಅದ್ರ ಒಳಗ ಹಾಕಿ ಅದಕ್ಕೆ ಬಿ ಸಣ್ಣ ಮಾಡ್ತಿದೇವ್ ಸರ್ ಮಾಡಿ ತಿಪ್ಪರ್ ಗೊಬ್ಬರದಾಗ ಹಾಕಿ ಕಲಸಿ ಏನದ ಬಿತ್ತಿದೇವು. ಮುಂದೇನದ 3 ಎಕರೆ ತೊಗರಿ ಮಾಡ್ಬೇಕಾದ್ರ ಅದಕ್ಕ ಸಾಲದಿಂದ ಸಾಲಕ್ಕೆ 5 ಫೀಟ್ ಗಿಡದಿಂದ ಗಿಡಕ್ಕೆ 2.5 ಫೀಟ್ ಸರ್ ಈ ತರ ಏನದ ಅದಕ್ಕೆ ಅಗರಿ ಹೊಡೆಯೋದು. ಅಗರಿ ಹೊಡೆದ ಏನದ ಒಂದ್ ಕುಡ್ತಿ ಗೊಬ್ಬರ ಹಾಕದ್ರಿ, ಹಾಕಿ ಒಂದ್ ಚರಿಗೆ ನೀರ್ ಹಾಕೋದು. ನೀರ್ ಹಾಕದ ಬಳಕ ಒಂದ್ ಸಣ್ಮಿನ ಬೀಜ ಒಂದ್ ತೊಗರಿ ಬೀಜ ಉರಿಸ್ತಿರ್ ಸರ್ ಅದ್ರೊಳಗ ಅಂದ್ರ ದೌಡಿ ಹೇಳಿ ಅಂತ ಹೇಳಿ. ಅದು ಸಣ್ಮಿನ ಬೀಜ ಮೊದಲು ಹೇಳ್ತಿತ್ತು ಮಣ್ಣು ಮೃದು ಆತಿತ್ತು, ಅಲ್ಲಿಂದ ಇದು ತೊಗರಿ ಹೇಳ್ತಿತ್ರಿ ಎದ್ದ ಬಳಕ. ಅವಾಗ ಏನ್ ಮಾಡ್ತಿರವ್ರು ಒಂದ್ 40-50 ದಿವಸ ಅಂದಾಜ ಆದ ಬಳಕ ಅದ್ರ ಚಂಡಿ ಚೂಡ್ತಿರ್ ಸರ್ ಪೂರಾ ಹೊಲಕ್ಕೆಲ್ಲ. ಅದು ಚೂಟಣ ಇವು ಮಗ್ಗುಲು ಫಂಟೆಗಳು ಹೊಡಿತೀವಿ ಸರ್ ಏಕ್ದಮ್ಮ. ಮುಂದೇನದ ಹತ್ತಿ ಹಚ್ಚಿದೇವ್ರಿ ನಾವು, ಹತ್ತಿ ಹಚ್ಚದ ಬಳಕ ಹತ್ತಿ ಬಿ 4 ಫೀಟ್ ಬಂದ ಬಳಕ ತೊಗರಿ ಚಂಡಿ ಚೂಟದ್ರ ಇದ್ಬಿ ಅದರಂಗೆ ಹೊಡಿತದ. ನಾವು ಹತ್ತಿದ ಯಾಕ ಚಂಡಿ ಚೂಟಬಾರದು, 4 ಫೀಟ್ ಆದ ಬಳಕ ಚಂಡಿ ಚೂಟ್ತೇವ್. ಚಂಡಿ ಚೂಟಣ ಅದು ಹತ್ತಿ ಬಿ ಕಂಡಾಬಿಟ್ಟಿ ಫಂಟೆಗಳು ಹೊಡಿತು, ಅದಕ್ಕೆ ಕಾಯಿಗಳು ಜಾಸ್ತಿ ಆಯ್ತು. ಆಗಿನ ಕಾಲದಾಗ 500 ರೂಪಾಯಿ ಒಂದ್ ಕುಂಟಲ್ ಮಾಡ್ತಿತ್ತು ಸರ್ ಹತ್ತಿ. ರಾಯಚೂರ್ಗ ಇಲ್ಲಿ ಅಂಡಿಗೆಗಳು ಮಾಡಿ ಕೊಟ್ಟು ಕಳಿಸ್ತಿದ್ದೆವು. ಮುಂದೇನದ ಅದೇ ಪ್ರಯೋಗ ಏನದ ತೊಗರಿ ಒಳಗ ತಂದ್ರಿ. ಇದು ಆಶಯ ತಳಿ ಅಂತ ಹೇಳಿ ನಮ್ ಕೃಷಿ ವಿಶ್ವವಿದ್ಯಾಲಯ ಮತ್ತ ಅಗ್ರಿಕಲ್ಚರ್ಕ ಬಹಳ ಅಂದ್ರ ಬಹಳ ನೇರ ಸಂಪರ್ಕ ಇರ್ತಿತ್ತು ಅವರಿಗೆ ನಮ್ಗ. ನಮ್ದೊಂದು ಟೆಕ್ನಾಲಜಿ ಇದ್ದು ಅವ್ರಿಗೆ ಹೇಳೋದು, ಅವ್ರ ಬಲಿದ ನಮ್ಗ ಲಘು ಪೋಷಕಾಂಶ ಬಗ್ಗೆ ಅವ್ರದೆಲ್ಲ ಹೆಚ್ಚಿಗೆ ಜ್ಞಾನ ಹಾಕೋತ ಸ್ವಲ್ಪ ಕಡಿಮೆ ಹಾಕೋತ ಅದು ಹೋಯ್ತು. ಇದು ಸರ್ಕಾರಿ ಗೊಬ್ಬರ ಹೆಚ್ಚ ಹಾಕೋತ ಬತ್ ಸರ್ ಎರಡು ಆಗರ್ದಾಗ ಈಲ್ಡ್ ಹೆಚ್ಚಿಗೆ ಹಾಕೋತ ಹಾಕೋತ ಇದೇ ಮಾಡ್ಕೋತೇ ಬಂದೇವು ನಾವು ಬಿ. ನಂತರ ಏನದ ಈ ಕಡೆ 10 ವರ್ಷ ಆಯ್ತು ಇದ್ರದಿಂದ ಎಲ್ಲ ದೇಶದ ಮೇಲೆ ಜನರಿಗ ಎಲ್ಲ 3 ಜನ ಅವರಿಗೆ ಎಲ್ಲರ ಮೇಲೆ ಬಹಳ ಎಫೆಕ್ಟ್ ಆಗುತ್ತದ ರಾಸಾಯನಿಕ ಗೊಬ್ಬರ ಮತ್ತ ಇದು ಏನದ ಕ್ರಿಮಿ ನಾಶಕದಿಂದ. ಈಗ ಏನದ ತಮ್ ತಮ್ ಮಣಿಪುರ್ತ ಕರೆ ಬಿತ್ತಿ ಆರ್ಗ್ಯಾನಿಕ್ ಬೆಳಿಬೇಕು ಅನ್ನಂತದ ಮಾಡ್ತಿದೇವು. ಅವಾಗ ಅದ್ರ ಬಿ ತೊಗರಿಗೆ ಔಷಧ ಇರ್ಲಿಲ್ಲ ಸರ್, 2 ಸಾಲ ಹಿಡಿಯೋದು ಈ ಕಡೆ ಒಬ್ಬರು ಈ ಕಡೆ ಹೆಣ್ಮಕ್ಳು ಇಬ್ಬರು ಏನದ ಚಾಳಿ ಮಾಡೋದ್ರಿ, ಆ ಚಾಳಿದಾಗೆ ಜಾಡ್ಸೋದು. ಅಲ್ಲಿ ಒಂದ್ ಮನುಷ್ಯ ಗಾರಿ ಹೊಡಿತಿದ್ರಿ, ಒಂದ್ ಸಾರಿ ಹೋಗಿ ಬರತಕ್ಕ ಅವ ಗಾರಿ ಹೊಡಿತಿದ, ನಾವ್ ಏನದ ಜಾಡ್ಸ ಹಚ್ಚುವ ತರನ ಅದು ಎಲ್ಲ ಹುಳಗಳು ಒಂದ್ ಸ್ವಲ್ಪ ಹೂವಿಂದ ಎಲ್ಲ ಒಯ್ಯೋಣ ಗಾರೆ ಹಾಕ್ತಿದ್ದೇವ್ರಿ. ಗಾರೆ ಹಾಕಿ ಮುಚ್ಚೋದು ಅದೇ ಮಣ್ಣು ಹಾಕೋಣ ಕಚ್ಚ ಕಚ್ಚ ತುಳಿಯೋದ್ರಿ. ಅವಾಗ ಔಷಧ ಹೊಡೆಯಲ್ದಂಗ ಹಿಂಗೆ ತೊಗರಿ ಹಾತೀವಿ ಸರ್, ಎಕರೆಗೆ 3 ಚೀಲ 4 ಚೀಲ 8 ಚೀಲ ತೊಗರಿ ಹಾತೀವ್ರಿ. ಅವಾಗ ಅದು ಒಳ್ಳೆ ಹಾರ ಇದ್ದಂಗೆ ಇತ್ತು. ಈ ಜ್ವಾಳ ಆದ್ರೂ ಬಿ ಇದಕ್ಕಾದ್ರೂ ಬಿ ತಿಪ್ಪಿ ಗೊಬ್ಬರೇ ಬಿತ್ತದು. ಅವಾಗ ಏನದ ಒಳಗ ಒಂದ್ ಥೋಡೆ ಥೋಡೆ ಎಲ್ಲಿದೆಲ್ಲೇ ಎಲ್ಲಿದೆಲ್ಲೇ ಅದು ಇದು ಹೇಳ್ತಿತ್ರಿ, ನಮ್ ಜ್ವಾಳದೆಲ್ಲ ರಸ ಹೀರ್ತಿತ್ತು. ಅದಕ್ಕೆ ಏನದ ಒಳಗ ಥೋಡೆ ಹವ್ಯಾಸ ಹಾಕ್ತಿರು ಕಲ್ಡಿ ಹಾಕ್ತಿರು, ಇವ್ ಯಾಕೆ ಹಾಕ್ತಾರ ಅಂತ ಹೇಳಿ ನಾವು ಆಫೀಸರ್ ಕೇಳೋಣ. ಇಲ್ರಿ ಅದು ಕರೆಕನೆ ಅದ, ಒಳಗ ಏನದ ಇದು ಜ್ವಾಳದ್ದು ಬೇರಿಂದೇ ಗೊಬ್ಬರ ಜಗ್ತದ, ಅದಕ್ ಇದು ನಾವು ಹವ್ಯಾಸ ಹಾಕದೇವು ಮತ್ತ ಕಲ್ಡಿ ಹಾಕದೇವು ಅಂದ್ರ ಅದು ಏನದ ಗಾಳಿದಾಗ ಹೋಗಂತದು ಯೂರಿಯಾ ಜಗ್ಗಿ ಏನದ ಅದು ಜ್ವಾಳಕ್ಕೆ ಕೊಡ್ತದ. ಆ ಸಿಸ್ಟಮ್ ಇತ್ತು ಅವಾಗ. ಅಂದ್ರೆ ಈ ಕಡೆ ಈ ಕಡೆ ಏನದ ಅದು ಮಂದಿ ಎಲ್ಲ ಬಿಡ್ತಿರಿ, ಅದು ಇದು ಯೂರಿಯಾ ಸಿಗುತ್ತು, ಇದು ಸಿಗುತ್ತಣ್ಣ ಅದು ಕಲ್ಡಿ ಬಿತ್ತದು ಅದು ಹವ್ಯಾಸ ಹಾಕೋದು ಬಂದ್ ಮಾಡಿದ್ರು ಸರ್. ಮುಂದೆ ಏನದ ಈ ಬರಗಾಲದಾಗ ನಮಗ್ ಸ್ವಲ್ಪ ನಾಲೆಜ್ ಬತ್ತು, ಹಳ್ಳ ಬಂದ್ ಹೋಯ್ತು ನಮ್ ಬಲಿದು ಆಳ್ ಮನುಷ್ಯರಿಗೆ ತಗೊಂಬಣ ಕೆದರ್ಕ ಗುದ್ಲಿಗಳು ತಗೊಂಡ್ ಹೋಗೋಣ. ಅವ ಅಟ್ಟೆ ಒಂದ್ 3-4 ಮಾರೆ ನಾಲಗಳು ಇರ್ತಿವಿ, ಅವಕ್ಕೇನದ ಒಡ್ಡಿ ಹಾಕ ಸರ್, ಒಡ್ಡಿ ಹಾಕದ್ರಿ ಒಂದ್ ತಡಿಗೆ ಒಡ್ಡಿ ಹಾಕೋದು. ಆ ಕಡಿಗೆ ಏನದ ಒಂದ್ ಫರ್ಶಿ ಇಡೋದ್ರಿ, ಫರ್ಶಿ ಇಟ್ಟು ಈ ಕಡೆ ಆ ಕಡೆ ಕಲ್ಲು ಹಚ್ಚೋದು, ಇದು ಇಟ್ಟು ಎಲ್ಲ ಆ ಕಡೆ ನೀರ್ ನೋಡ್ ಬರೋದ್ರಿ ಅಂದಾಜ ನೋಡ್ ಬಂದಿ ಒಂದ್ 8-10 ಮೋಟರ್ದ ನೀರ್ ಬರವ ಅಂದ್ರ ಈ ಕಡೆ ನಾವು ಒಡ್ಡಿ ಹಾಕದಕ ಅದು ಬರೋಣ. ಅದು ಎಲ್ಲ ತಗ್ಗೆಲ್ಲ ತುಂಬಿ ಅದ್ರ ಮ್ಯಾಲಿಂದ ಒಂದ್ 7-8 ನಳದ ಹೋಗದಕ ಇದು ಬಂದ್ ಆತೀವಿ ಸರ್ ನೀರ. ಅವು ನಿಂತದ ನೀರ್ ಏನದ ಒಂದು 8 ದಿವಸಿಗ ಬಾಯಾಗ ಹೋಗಿ ನೋಡತಕ ಎಲ್ಲಿದಲ್ಲೇ ತಡ ತಡ ತಡ ತಡ ತಡ ಕಡಿಗೆ ಚಾಲು ಮಾಡಿದ್ರಿ, ಹಳ್ಳದ ನೀರ್ ಹೊಸರಲ್ಲಿ ಹೊಸರಲ್ಲಿ ಬರ್ತಿದ್ರಿ. ನೋಣ ಇದು ಒಂದ್ ಹೊಸ ಪ್ರಯೋಗ ಮಾಡ್ದಂಗ ಆತದಲ್ಲ. ಇದು ಯಾವಾಗ ಮಾಡಿದ್ದು ನೀವು? ನಾವು ಇದು ಮಾಡಿದ್ದು 78 84 ತನಕ ಸರ್. ಅಲ್ಲಿ ತನಕ ಈಗ ಈ ಹಳ್ಳಗಳಿಗೆ ನಿಲ್ಸೋದ್ ಕೆಲಸ ಮಾಡಿದ್ರಿ? ನಿಲ್ಲದ ಕೆಲಸ ಅವಾಗೆ ಮಾಡ್ತಿದ್ರಿ ನಾವು, ನೀರ್ ನಿಂದ್ರಿಸ್ಬೇಕು ಅನ್ನೋದು ಬಹಳ ಆಯ್ತು. ಅವಾಗ 78 ಒಂದ್ ಬೋರ್ ಹೊಡೆದೇವ್ರಿ, 360 ಫೀಟ್ ಹೊಡೆದ್ರು ನಿಕ್ಕ ಹೊಟ್ಟೆ ಹಾಕ್ತಿತ್ರಿ. ನಂತರ ಏನದ 1 ಇಂಚ್ 1.5 ಇಂಚ್ ನೀರ್ ಬಿತ್ತು. ಇಟ್ಟಕ್ಕೆ ನೀರ್ ಕುಡಿಸಿ ಇಲ್ಲಿ ಪೈಪ್ ಲೈನ್ ಮಾಡಿ ಒಯ್ದ್ ಬಾಯಾಗ ಎಲ್ಲಿ ಹಾಕದ ಆತದ, ಇಲ್ಲಿ ಕರೆಂಟ್ ತಗೊಂಬೋದ ಬಹಳ ಕಷ್ಟ ಆಗ್ತದ, ಇಷ್ಟೆಲ್ಲ ಒಳ್ಳೆ 8-10 ಕಂಬಗಳು ಹಾಕಿ ಅದಕ್ ಮೋಟರ್ ಕೂಡಿಸಿ ಯಾರದು ತ್ರಾಸ ತಗೊಂಬವ್ರು ಅಂದಿ. ಸುಮ್ಮ ಹಿಂಗೆ ಮಾಡ್ಕೋತ ಹೋದಾಗ ಅಲ್ಲಿಂದ ಮುಂದೆ ಏನದ ನಾಲಗಳಿಗೆ ಏನದ ಅದು ಚೆಕ್ಡ್ಯಾಮ್ ಟೈಪ್ ಎಲ್ಲಿದಲ್ಲೇ ಕಲ್ಲುಗಳು ಹಾಕೊಂಡಿ ಅದಕ್ಕೆ ಇವು ತಟ್ ಸುತ್ತದು ಒಟ್ಟ ನೀರ್ ಹೋಗೋದಕ್ಕ ನಿಂದಿರ್ಸೋದು, ನಿಂತ ನೀರ್ ಭೂಮಿಗೆ ಹಿಂಗುಸಳ್ರಿ, ಹಿಂಗುಸಿದ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ ಅನ್ಕೋತ ಅದೇ ಪ್ರಯೋಗ ಮಾಡಿದೆವು. ಮುಂದೆ ಗೌರ್ಮೆಂಟ್ ಏನ್ ಮಾಡ್ತು ಇವೆಲ್ಲ ನಾಲಗೊಳಿಗೆ ಚಕಡೆ ಮಾಡ್ಸರ್, ಅದು ಒಂದ್ 2 ಚಕಡೆ ಮಾಡಿದ್ರು ನಂಬಲ್ಲಿ ಬಿ. ಬರೇ ಇವ್ರು ಇಟ್ಟೆ ಮಾಡಿದ್ರಲ್ಲಪ್ಪ, ಇಟ್ಟೆ ಮಾಡಿ ಬಿಟ್ಟು ಹೋದ್ರು, ಇದು ನೀರ್ ಹೆಂಗ್ ನಿಂದಿರ್ತದ 3 ಫೀಟ್ ನಿಂದಿರ್ತದ ನೀರ. ಇದು ನಾವೇನದ ಆಳ ಮನುಷ್ಯರಿಗೆ ಹಚ್ಚಿ ಅವು ಗುಂಡಾಗಳು ಹಾಕಿಸ್ತಿದ್ದೇವೆ ಸರ್. ಗುಂಡಾಗಳು ಹಾಕಿ ಆ ಕಡೆ ಮಣ್ಣು ಹೊಡೆಯೋದು, ಈ ಕಡೆ ಮಣ್ಣು ಹೊಡೆಯೋದು, ಅದು ಏನದ ಒಂದ್ ಟ್ವಂಕಿ ಜಾಸ್ತಿ ಮಾಡಿದೇವ್ರಿ. ಜಾಸ್ತಿ ಮಾಡ್ದ ಇನ್ನೊಂದ್ ಸ್ವಲ್ಪ ನೀರ್ ಹೆಚ್ಚೇ ನಿಂದಿರ್ತಿತ್ತಲ್ರಿ. ನೀವು ಅದೇನ ನಾಲ ಇರ್ತದಲ್ರಿ ಅದ್ರೊಳಗ, ಆ ನಾಲ್ದಾಗೆ ಗುಂಡಾಗಳು ಹೊಡೆಯ ಸರ್ ಮನುಷ್ಯರಿಗೆ ಹಚ್ಚಿ ಆ ಕಡೆ ಈ ಕಡೆ ಹಾಕಿ. ತೆಗ್ಗೆ ಎಷ್ಟು ಮಾಡ್ತಿದ್ರಿ? ಅದು ತೆಗ್ಗ ಒಂದ್ 3 ಫೀಟ್ ಮಾಡಿದೆವು ಸರ್, 3 ಫೀಟ್ ಒಂದ್ 100 ಫೀಟ್ ಉದ್ದ ಮಾಡ್ತಿದ್ದೆವು. ಅವು ಎರಡುಕ ಮಾಡ್ಕೋತ ಮಾಡ್ಕೋತ ಮುಂದೇನದ JCB ಚಾಲು ಅದಲ್ರಿ, JCB ಚಾಲು ಆದ ಬಳಿಕ ಟ್ರಾಕ್ಟರ್ ಗೊಳಿಲಿ ಅವಕ್ಕೇನದ ಮತ್ತ ಒಂದ್ 5 ಫೀಟ್ 8 ಫೀಟ್ ಗುಮ್ ಮಾಡಿದೇವ್ರಿ. ಮಾಡದಾಗ ಇನ್ನೂ ಹೆಚ್ಚು ನೀರ್ ನಿಂತು. ಅಂದ್ರ ಅಂತರ್ಜಲ ಮಟ್ಟ ಹೆಚ್ಚ ಆಗ್ಬೇಕಾಯ್ತಂದ್ರ ನಾವು ಏನದ ಹೊಲ್ದಾಗ ಕೃಷಿ ಹೊಂಡ ನಮ್ದು ಬಂದರಿಗೊಳದಾಗ ಗುಂಡಾಗಳು ಮಾಡಿ ಒಂದ್ ಮಳ ಬಿಡೋದು ಮತ್ತೊಂದ್ ಗುಂಡ ಹಾಕೋದು ಈ ನಮ್ಮನ ಮಾಡ್ತಿದ್ದೆವು. ನೀರ್ ನಿಂದಿರ್ತಿತ್ತು. ಎಲ್ಲಿ ಬಾಯಿಗಳವ ಆ ಬಾಯಿಗಳು ಇದ್ದಲ್ಲಿ ಕೃಷಿ ಹೊಂಡಗಳು. ಸರ್ಕಾರಿ ಕೃಷಿ ಹೊಂಡ ಬಿಡುಗಡೆ ಮಾಡ್ಬೇಕಾದ್ರೆ ನಾನು ಗುಲ್ಬರ್ಗ ಜಿಲ್ಲಾಗ ಬಂದು ಜಲಾನಯನದ ಆಫೀಸರ್ ಇದ್ರು ಸರ್, ಅವ್ರಿಗೆ ನಾ ಈ ನಡ ಮಾಡಿ ಸರ್ ಈ ನಮ್ಮನ ನೀರ್ ಹೋಗ್ಯಾವ, ಅದಕ್ಕೆ ನೀವೇನದ ನಮ್ಮ ಊರ ಕೃಷಿ ಹೊಂಡ ಗ್ರಾಮ ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೋಬೇಕು ಅಂದ ಬಳಿಕ ಅವ್ರು ಬಂದು ನಾನು ಬಲ್ಲಿ ಎಲ್ಲ ನೋಡಿದ್ರು ಸರ್ ಮಾಡಿದ್ದು. ಅದ್ರದಿಂದ ಅವೆಲ್ಲ ದೊಡ್ಡ ಬಾಯಾದಾಗ ಭುಂಯಾರ್ ಹೊಡೆದಿದ್ದೇವ್ರಿ. ಭುಂಯಾರ್ ಹೊಡೆದ್ರ ಅದು ತಟ ತಟ ಹೆಚ್ಚು ನೀರ್ ಬೀಳ್ತದ, ನೀರ್ ಜಕ್ಕೋತದ ಅಂತ ಹೇಳಿ ಮಾಡಿ ಅದು ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಏನದ ಮುಂದ ಗವರ್ಮೆಂಟ್ ಏನದ ನಮ್ಗ ಕೃಷಿ ಹೊಂಡಗಳು ಕೊಡ್ತು. ಅಲ್ಲಿಂದ ನಾವೇನ್ ಮಾಡಿದೆವು, ಗವರ್ಮೆಂಟ್ ಕೈಲಿ ಒಂದ್ 2 ಎಕರೆ ನೀರ್ ನಿಂದಿರ್ಸೋದು ಒಂದು ಗೋಕಾಟ ಅಂತ ಹೇಳಿ ಮಾಡಿದೆವು ಸರ್. 125,000 ರೂಪಾಯಿ ಸಂಕ್ಷನ್ ಇತ್ತು. ಅದ್ರಾಗ ನೀರ್ ನಿಂತ ಬಳಿಕ ಎಲ್ಲಾ ಬಾವಿ ಬೋರ್ಗಳಿಗೆ ಇನ್ನೊಂದ್ ಸ್ವಲ್ಪ ನೀರ್ ಹೆಚ್ಚಾಯ್ತ್ರಿ. ಆದ ಬಳಿಕ ಮತ್ತ ಮುಂದ ನಾವೇನ್ ತಿಳಿ ನಡೆಸಿದೆವು, ಇದ್ರ ಒಳಗಿಂದ ಏನದ ಒಂಜರ ಮಾಂಜರಿ ಮುರ್ಮ ಮತ್ತ ಇದು ಮಣ್ಣು ಬಂದ್ ನಿಂತದ್ದು. ಇದು ಒಂದ್ 2,000 ಟ್ರಿಪ್ ನಮ್ದೆಲ್ಲ ಸ್ವಲ್ಪ ಕಲ್ ಜಮೀನ್ ಇತ್ತು, ಅದಕ್ಕೆ ಒಯ್ದ ಹಾಕೊಂಡೇವಂದ್ರ ನೀರ್ ನಿಂದ್ರಸಕ್ಕ ದೊಡ್ಡದೊಂದು ಹೊಂಡ ಆಯ್ತು. ಮತ್ತ ಇದು ಒಳ್ಳೆ ಮಣ್ಣು ಒಯ್ದು ನಾವು ಕರಡಿ ಹಾಕಿದೇವ ಅಂದ್ರೆ ನಮ್ದು ಕರಡಿ ಅದ್ವಿ ಒಳ್ಳೇದಾಯ್ತು ಭೂಮಿ ಅಂತ ಹೇಳಿ ಇದ್ರದ್ದು ಮಣ್ಣು ಒಯ್ದು ಹಾಕದ ಬಳಿಕ ಮುಂದೇನದ ಇವು ಬೋರ್ಗಳು ಬಾವಿಗಳು ಇವೆಲ್ಲ ಹೊಟ್ಟ ಹರಿವ್ರಿ ಬೋರ್ವೆಲ್ಗಳಿಗೆಲ್ಲ. ಈ ತರ ನಾವು ಬಾವಿ ಒಳಗ ಕೃಷಿ ಹೊಂಡದಾಗ ನೀರ್ ನಿಂದಿಸಿದಾಗ ಬೋರ್ವೆಲ್ಗಳು ತಾಂತಾನೆ ಉಕ್ಕಿ ಬೀಳಕ್ ಚಾಲು ನಾವಂದೇವು ಹೊಟ್ಟ ಹರೋದು ಬೋರ್ವೆಲ್ಗಳಿಗೆ ನೀರ್ ಉಕ್ಕಿ ಬೀಳುತ್ತಲ್ಲಪ್ಪ ಈ ತರ ಮಾಡ್ರದಾಗ ಅದ್ಭುತ ಆಯ್ತ್ರಿ. ಇದು ನಮ್ಮದು ದೂರದರ್ಶನದವರು ನಮ್ ಬೆಣಗಿ ಸಾಹೇಬ್ರೆಲ್ಲ ಇದು ಮಾಡಿದವ್ರಿ, ಅವ್ರಿಗೆ ಅಗ್ರಿಕಲ್ಚರ್ ಆಫೀಸ್ದವ್ರು ಜೆ ಡಿ ಅವರು ಅವರೆಲ್ಲ ಮಾಡಿ ನಿಮ್ಮ ಆಕಾಶವಾಣಿಗ ನನಗೇನದ ಇಲ್ಲಿ ಕರೆಸಿ ನೀವು ಇದ್ರೊಳಗೆ ಹೇಳಬೇಕು. ಮತ್ತ ದೂರದರ್ಶನದವ್ರಿಗೆ ಹೊಲಕೆ ತರಿಸ್ದವ್ರಿ, ಹೊಲಕ್ ತರಿಸಿ ಅವರೆಲ್ಲ ನೋಡಕ್ ಬಂದ್ರು. ಅವಾಗರೇ ಮಳೆಗಾಲ ಎಲ್ಲ ಮೀರ್ ಹೋಗಿತ್ರಿ, ಅದು ನಮ್ಮ ಹೊಲಕ್ಕ ಹೊಂಟ್ರ ಅಂದ್ರೆ ತಾಂತಾನೆ ಆಟೋಮೆಟಿಕ್ ನಿಸರ್ಗ ಮಳಿ ಹೊಡಿತು ಸರ್. ಮಳಿ ಹೊಡೆದಿ 4 ಗಂಟೆ 2 ಮೋಟರ್ ಅಷ್ಟು ನೀರ್ ನಾನೇನ್ ಮಾಡಿದ ಬಾವಿಯೊಳಗ್ ನೀರ್ ತೊಂಡದು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಂದಂಗ ದೇವ್ರ ಸಾಕ್ಷಾತ್ ಮಳಿ ಹೊಡೆದಿ ಆ ನಡ 4 ಗಂಟೆ ಕರಡೆ ನೀರ್ ಬಂದಿ ಆ ಬಾವಿಯೊಳಗ್ ನೀರ್ ಬೀಳಕ್ ಚಾಲು ಆಯ್ತು ಸರ್. ಅದೇ ನಮ್ ದೂರದರ್ಶನದವರು ಶೂಟಿಂಗ್ ಮಾಡ್ಕೊಂಡ್ರಿ ಸರ್. ಆಯ್ತು ಸುತ್ತಿನ ಬಾವಿಗಳಿಗೆಲ್ಲ ಹೋದ್ರು ನನ್ನ ಬಾವಿ ಒಳಗ ಅದು ಮಳಿ ನೀರ್ ತುಂಬಿಕೊಂಡ್ರ ಡೈಲಿ 4 ಫೀಟ್ 5 ಫೀಟ್ ನೀರ್ ಇಳಿಕ್ ಚಾಲು ಮಾಡ್ತಾರ. ನಾಂದ ಇದು ನೀರ್ ಬಂದ ಇದ್ರ ಒಳಗ್ ಬಿದ್ದು ನೀರ್ ಇಳಿಕೆ ಚಾಲು ಮಾಡ್ದು, ಇವ್ ನೀರ್ ಯಾಕಡೆ ನಡ್ದು ನಾವ್ ಸುತ್ತಿನ ಬಾವಿಗಳಿಗ ಅದೆಲ್ಲ ಜಗ್ಗು ಚಾಲು ಮಾಡ್ತಾವ ಬೋರ್ಗಳಿಗ. ಒಂದ್ 5-6 ದಿವಸ ಆಗಿ ಆ ಬಾವಿಗಳಿಗೆ ಹೋಗಿ ನೋಡ್ತೀನಿ ಸರ್, ಅಲ್ಲಿ ಸಣ್ಣ ನೀರ್ ಬೀಳಕ್ ಚಾಲು ಆಗ್ತೀವಿ ಆ ಬಾವಿಗಳಿಗ. ಅಂದ್ರ ಅವು ಬಾವಿಗಳು 400 ಫೀಟ್ 300 ಫೀಟ್ 600 ಫೀಟ್ 1,000 ಫೀಟ್ ಅಷ್ಟು ದೂರ ಇದ್ದುರಿ. 2-3 ಸಲ ತುಂಬತಂದ್ರ ಅವು ದೂರಿನ ಬಾವಿಗಳಿಗೆ ನೀರ್ ಹೋತಿತ್ತು, ನೀರ್ ಬರ್ತಿತ್ತು. ಒಂದ್ ಸಲ 2 ಸಲ ತುಂಬಿದ್ರು ಇಲ್ಲೇ ಸಮೀಪೆ ಆಯ್ತು ಬೋರ್ ಚಾಲು ಮಾಡಿದ್ರು ಇವು ಫುಲ್ ನೀರ್ ಹೊರೆ ಹೊಟ್ಟ ಹರದು ಬೋರ್ವೆಲ್ಗಳಿಗೆ. ಅಲ್ಲಿಂದ ಒಂದ್ 500 ಮಿಲಿಮೀಟರ್ ಮಳಿ ಬತ್ತಂದ್ರ ನಮ್ ಬೋರ್ವೆಲ್ಗಳಿಗೆ ನೀರ್ ಆತಾವ. ಮತ್ತ 600 ಮಿಲಿಮೀಟರ್ ಮಳಿ ಬತ್ತಂದ್ರ ಬಾವಿಗಳಿಗೆಲ್ಲ ನೀರ್ ಹೆಚ್ಚಾತಾವ ಅನ್ನಂತ ಅದ್ರ ತಿಳುವಳಿಕೆ ಆಟೋಮೆಟಿಕ್ ಬತ್ತರಿ. ನಿಮ್ಗೆ ಅನುಭವ ಐತ್ರಿ, 20 ರೂಪಾಯಿ ಲೀಟರ್ ನೀರ್ ಮಾರುಗತದ. ಈ ನಿಸರ್ಗ ಪುಕ್ಕಾಟ ಕೊಡ್ತದ ನೀರ್ ಅಂದ್ರ ನಾವು ನೋಡ್ಕೋತ ಹಳ್ಳ ತುಂಬ ನಡೀತದ್ರ ಎಂತ ಹಳ್ಳ ತುಂಬ ನಡೀತಲ್ಲ ಅನ್ಕೋತ ಎಲ್ಲರೂ ನೋಡಕ್ ಹೋತೇವ್ ಸರ್ ನಾವ್ ಹಳ್ಳಕ. ನಮ್ಗನ್ನಿಸ್ತು ಇದು ನೀರ್ ರೈತನ ಸಂಪತ್ತು. ನೀರ್ ನಾವು ಬಿಟ್ಟು ಬೆಳಿ ಒಣಗಿಸ್ಕೋತೇವಲ್ಪ ನಮ್ದು ಎಷ್ಟು ಹುಚ್ಚತನ ಅದ. ಇದು ನೀರ್ ಹಿಡ್ಕೊಂಡಿ ಇಟ್ಕೊಂಡೇವ್ ನಾವು ನಮ್ಗ ಬ್ಯಾಂಕಿನಾಗ ಡಿಪಾಸಿಟ್ ಇಟ್ಟಂಗ ಆಗ್ತದಲ್ಲ ರೊಕ್ಕ, ಅದಕ್ಕೆ ಇದು ನೀರ್ ಹಿಡಿದು ಇಟ್ಕೊಮಾರಿ ಮುಂದ ಮಳಿ ಹೋದಾಗ ಇದೇ ನಾವು ಉಪಯೋಗ ತೋಕೋತ ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ಕೋತ ಹೋದ್ರ ನಮ್ 90 ಎಕರೆ ಪೂರಾ ನೀರಾವರಿ ಅದ ಸರ್. ನಾವು 16-18 ಬೋರ್ ಹೊಡೆದಿದ್ದೇವ್ರಿ, ಎಲ್ಲಾ ಹೊಟ್ಟೆ ಹಾರ್ತೀವ್ರಿ ಬೋರ್ಗಳೆಲ್ಲ. ಮುಂದೇನದ ಇಂಥವ್ ಕೃಷಿ ಹೊಂಡ ಮಾಡ್ಕೋತ ನಾವು ನೀರ್ ಕಾಣದೇವು. ಅಲ್ಲಿಂದ ಎಲ್ಲಾ ಬೆಳಿಗಳೇನದ ಒಂದೊಂದ್ಸಲ 2-2 ಸಲ ನೀರ್ ಹೂಡಿದೆವು. ಮಳಿ ಬರಲ್ದ್ರು ಬಿ ನಮ್ ಹೊಲಗಳೆಲ್ಲ ಬೆಳಿ ಬೆಳಿತೇವ್ ಸರ್. ಯಾಕಂದ್ರ ನಮ್ಗ ಅಂತರ್ಜಲ ಮಟ್ಟನೆ ಹೆಚ್ಚ, ಬಾವಿಗ ಬೋರ್ವೆಲ್ಗಳಿಗೆ ನೀರ. ಹಿಂಗಾಗ್ರದಾಗ ನಾವು ಬೆಳಿ ಉಣಸರ್ದಾಗ 2 ಪಟ್ಟ ಮಾಲ್ ಹೆಚ್ಚಾಗದು, ಮತ್ತ ಮಾರ್ಕೆಟ್ದಾಗ ಒಯ್ದ್ರ ಕ್ವಾಲಿಟಿ ಚಂದ. ಮಾಲಿಗೆ ನೋಡೋಣ ಇದಕ್ಕ ಒಂದ್ ಕ್ವಿಂಟಾಲ್ದಿಂದ 200 ರೂಪಾಯಿ ಹೆಚ್ಚಿಗೆ, ಹಂಗ ಹೆಚ್ಚಿಗೆ ಮಾಡಿ ತೋತಿರು. ಅದಕ್ಕ ಮುಂದ ಬರ್ಕೋತ ಏನದ ಹಿಂಗ ಅಂತರ್ಜಲ ಮಟ್ಟ ಹೆಚ್ಚ ಮಾಡ್ಕೋತ ನಮ್ಮಲ್ಲಿ ಎಲ್ಲ ನುಗ್ಗಿ ಗಿಡಗಳು ಹೆಚ್ಚು ಮಾಡಿದೇವ್ರಿ. ನಿಂಬಿ ಗಿಡ ನಮ್ ತಂದೆಯವ್ರು ಮಾಡಿದ್ರು, ನಾವು ಮಾಡಿದೆವು. ಮುಂದ ಏನದ ಅವು ನಾಯಿಗಳು ಎಲ್ಲರೇ ಸತ್ತು ಹೊಲ್ದಾಗ ಹಾದಿಗೊಂಟ ಆಯ್ತು, ಇಲಿಗಳು ಸತ್ತು ಅಂದ್ರ ಅವು ಎಲ್ಲ ತರಣ ಆ ನಿಂಬಿ ಗಿಡದ ಬಡ್ಡಿ ಬಿಟ್ಟು ಒಂದ್ 2 ಮಳ ದೂರ್ ಸರ್, ಒಂದ್ ಗಾರಿ ಕೆದರಣ ಆ ಗಾರಿಯಾಗೆ ಉಳ್ತಿದ್ದೇವ್. ಎಲ್ಲಿ ಬಿ ಅವಕ್ ಬಿಡ್ತಿದಿಲ್ರಿ. ಇವ್ ದನಗಳು ಬಿ ಸತ್ತು ಅಂದ್ರ ಅವಕ್ ಬಿ ಒಯ್ದಿ ದೊಡ್ಡ ಮಾಯಿನ ಗಿಡ ತಳ ಹುಳಾವ. ಮತ್ ಅವಾಗ ಮಾಯಿನ ಗಿಡಕ್ಕ ನಾವು ನಿಂಬಿ ಗಿಡಕ್ಕೆ ಹೆಂಗ್ ಮಾಡ್ತೀವಿ ಅಂದ್ರ ಬಡ್ಡೆಗೆ ಮಡಿ ಮಾಡ್ತಿದಿಲ್ ಸರ್. ಮಧ್ಯಾಹ್ನದಾಗ ಏನ್ 12 ಗಂಟೆ ಆತದ, 12 ಗಂಟೆ ಆದ ಬೆಳಕ ಏನ್ ನೆಳ ಬೀಳ್ತದ, ಆ ನೆಳ್ಳಿಗೆ ಏನದ ಕಾಲಿಲಿ ಒಂದು ಗೆರಿ ಹೊಡಿತಿದ್ದೇವ ಸರ್. ಹೊಡೆದ ಬೆಳಕ ಆ ಗೆರಿದಿಂದ ಒಂದ್ ಮಳ ದೂರ ಇನ್ನೊಂದ್ ಗೆರಿ ಹೊಡೆಯದ್ರಿ. ಹೊಡೆದ ಅದಕ್ಕೇನದ ಒಂದ್ ಫೀಟ ಅರ್ಧ ಫೀಟ ಆ ನಡ ತಗ್ ಮಾಡ ಸರ್. ತಗ್ ಮಾಡಿ ತಿಪ್ಪಿಕ್ ಹತ ಆ ಗಾರಿ ಒಳಗ್ ಹಾಕಿ ನಾವು ನೀರ್ ಅಲ್ಲಿ ಬಿಡ್ತಿದೇವ್ ಸರ್. ಅಲ್ಲಿ ಬಿಟ್ಟ ಬಳಕ ಅಲ್ಲಿ ಬಿ ಕೆದ್ರದ್ರ ಸಣ್ಣ ಬೇರುಗಳು ಸಿಗ್ತೀವಿ ಸರ್. ಆ ನಡ ಕೃಷ್ಣ ಭೈರೇಗೌಡರು ಏನ್ ಮಾಡಿದ್ರು ಸರ್, ಭಾರತ್ ದರ್ಶನ್ ಅಂತ ಹೇಳಿ ಅವ್ರೇನದ ಒಂದು ಇದು ತೆಗೆದ್ರಿ ರೈತರ ಇದರದಿಂದ. ನಾವು ಆ ಇದಕ್ಕೆ ಬಿ ಹೋದೇವ್ ಸರ್, 33 ದಿವಸ. ಒಂದ್ 12 ರಾಜ್ಯಗಳಿಗೆ ಇದು ಅಗ್ರಿಕಲ್ಚರ್ ವಿತ್ ತೋಟಗಾರಿಕೆ ಇಲಾಖೆಗಳು, ಮೀನುಗಾರಿಕೆ, ಪಶು ಸಂಗೋಪನೆ ಇಂತಾವೆಲ್ಲ ತೋರಿಸ್ತೀರ ಸರ್ ಅದರೊಳಗ. ನಂತರ ಕರ್ನಾಟಕ ದರ್ಶನ ಇತ್ತು. ನಮ್ ತಂದೆಯವರಿಲ್ಲ, ನೀವೆಲ್ಲ ನೋಡಬರ್ಬೇಕು, ನೋಡಬಂದ್ರ ನಿಮ್ಗೆ ಹೆಚ್ಚಿನ ಜ್ಞಾನ ಆತದ. ನಂದಿ ಇವಕ್ಕೆಲ್ಲ ಕಳಿಸಿದ್ರು. ಅಲ್ಲಿಂದ ಬಂದಾರಿಗಳಿಗೆಲ್ಲ ಸಾಗವಾನಿ ಹಚ್ಚ ಸರ್, ಗಿಡಗಳೆಲ್ಲ ಸಾಗವಾನಿ. ನಮ್ ಶಿವಬಬುಲ ಯಾವಾಗ ದುಷ್ಕಾಲ ಬೀಳ್ತದ ಆ ಹೇಳಿ ಏನದ ಇವ್ ನೀವು ಗಿಡ ಮಾರ್ಕೊಂಬದು ಅಯ್ಯಾ ತಕ ಇದು ಹಂಗೆ ಡಿಪಾಸಿಟ್ ಹಂಗೆ. 2015 ಬರಗಾಲ ಇತ್ತು ಸರ್, ಒಟ್ಟ ಮಳಿನೇ ಬರ್ಲಿಲ್ಲ. ಆ ಎಳೆ ಏನದ ನಾವೇನ್ ಮಾಡಿದೀವಿ, ಸಾಗವಾನಿಗಳೆಲ್ಲ ಕರೆಡಿದಾಗ ಏನದ ಒಂದ್ 7-8 ಗಿಡಗಳು ಇದ್ವು, ಒಂದ್ ಇಷ್ಟಿಟ್ಟು ಬಡ್ಡಿ ಆಗಿ ಅವ 60,000 ಬೇಡಿದ್ರಿ. ಕೊರೋನಾ ಬತ್ರಿ, ಈ ಕೊರೋನಾ ಬಂದ್ರಿ ಈಗೆಲ್ಲ ಏನು ಶೆಲ್ ಆಗಲ್ಲ, ಅದಕ್ಕೆ ಒಂದ್ 10,000 ಕಡಿಮೆ ಮಾಡೋಣ. ಒಂದ್ 40,000 ರೂಪಾಯಿಗೆ ಎಲ್ಲಾ ಗಿಡಗಳು ಅವ್ರಿಗೆ ಏನದ ಮಾರ್ಬಿಟ್ಟೇವ್ರಿ. ಮತ್ತ ಆ ಕಡೆ ಮ್ಯಾಲ ಏನದ ನೀಲಿ ಗಿಡಗಳು ಇದ್ವು, ಅವೆಲ್ಲ ದೊಡ್ಡ ದೊಡ್ಡ ಬಡ್ಡಿಗಳು, ಅವು ಒಂದ್ 20,000. ಇವೆಲ್ಲ ಸಂಗ್ರಹಣ ಮಾಡಿ ಮುಂದೆ ಏನದ ಈಗ ಲೇಬರ್ದ ಬಹಳ ಕೊರತೆ ಆಯ್ತು ಸರ್. ಕೊರತೆ ಆಗೋಣ ಒಂದ್ 16 ಎಕರೆ ಕಾಶಿ ಬಾರಿಕಾಯಿ ಮತ್ತ ಇದು ಅಂಗೂರ ಇವೆಲ್ಲ ಚೆಕ್ ಎಲ್ಲ ಅದ್ರದ ಬಂದದ ರೊಕ್ಕಿನಾಗ ಇವರಿಗೆ ಗೊತ್ತಾಕೊಟ್ಟಿ ಅವೆಲ್ಲ ಅಂಗೂರ ಮತ್ತ ಬಾರಿ ಗಿಡಗಳೆಲ್ಲ ತೆಗೆದ್ ಬಿಟ್ಟೇವ್ ಸರ್. ಮುಂದ್ ನಾನೇ ಏನ್ ಮಾಡಿದೇವ್, ಇವು ಡ್ರಿಪ್ ಮಾಡ್ಬೇಕಲ್ಲಪ್ಪ ಕರೆಡೆಗ, ಕರೆಡೆಗ ಯಾಕೆ ಮಾಡ್ಬೇಕು, ಬಂದರಿಗೆ ಮಾಡಿದ್ರು ಒಳ್ಳೇದಾಗ್ತದಲ್ಲ, ಇಲ್ಲಿ ಬಿ ಲಾಭ ಬರ್ತದ, ಅಲ್ಲಿ ನಾವು ಗೊಬ್ಬರ ಬಿ ಹಾಕದ ಹತ್ತಲ್ಲ, ಆಯ್ತು ಹಸಿ ಬಿ ಹೆಚ್ಚು ಹಿಡ್ಕೋತದ, ಅರ್ಣಿ ಇರ್ತದ. ಇದ್ರ ಟೆಗ್ಗಿನಾಗ ನಾವು ನೀರ್ ಬಿಟ್ಟೇವಂದ್ರ ಅವು ಬೇರ್ಗಳು ಕೆರೆಯಕ್ ಬರ್ತಾವ, ದೂರ ಬೇರ್ ಬರ್ತಾವ, ಇದಕ್ಕೆ ನೀರ್ ಬಿಟ್ರ ತಾನೇ ಅದಕ್ಕೆ ನೀರ್ ಬಿಟ್ಟಂಗೆ ಆತದ ಗಿಡಕ್ಕೆ ಅಂದಿ ಆ ಪ್ರಯೋಗ ಮಾಡ್ಕೋತ ಏನದ ನಾ 2015 ಒಟ್ ಡ್ರಿಪ್ ಮಾಡೋದಿಲ್ಲ. ಬಂದಾರಿಗೆ ಕೆದರದು ವರ್ಷಿಗೆ ಹತ್ತದ ಗಿಡಗಳು ಮಾಡ್ಕೋತ ಹೋಗದ, ಮಾಡಿ ಏನದ ಬಾಯಂದೇ ನೀರ್ ಹಾಕದ ಅವ್ರು. ಅದು ಏನ್ ಮಾಡಿದ್ರಿ, 5 ದಿವಸ ವಮ್ ಒಂದೊಂದ್ ಗಿಡಕ್ ಏನದ 4 ಕೊಡ 5 ಕೊಡ 3 ಕೊಡ ಆ ಗಿಡದ ಏನದ ನೋಡ್ಕೊಂಡಿ ಅದಕ್ಕೆ ಏನದ ನೀರ್ ಕೊಡದೇ ಒಯ್ದೆ ಹಾಕಿರಿ, ನೀರ್ ಹತ್ತೇ ಹಾಕದ್ರಿ ಒಟ್ಟ. ಹಂಗೇನ್ ಮಾಡಿದೇವ್ ಮುಂದೆ ಇದಕ್ಕೆ ನಾವು ಪುನಃ ಕೃಷಿ ಮಾಡಕ್ ಹೋದಾಗ ಅಲ್ಲಿ ನೀವು ಇಷ್ಟೇ ದಿನದಾಗೆ ನಿಮ್ಗ ಫಲ ಕೊಡ್ತದ ಅಂದ ಬಳಕ ಅಲ್ಲಿ ಇದೇನದ ಜಾಮದ ಕೈ ತಂದು ಹಚ್ಚಿದೆವು, ಮತ್ ಇದು ನುಗ್ಗಿ ಬೀಜ ತಂದೆವು ನಮ್ ಬಾಗಲಕೋಟ್ ಇದಕ್ಕೆ ಹೋಗಿ ಅವ್ ನುಗ್ಗಿ ಸಸಿಗಳು ಮಾಡ್ಕೊಂಡಿ ಅವು ಹಚ್ಚಿದೆವು. ಮತ್ ಏನದ ಚಿತಾಪುಳ ಕೈರಿ ಇವ್ ಏನದ ಇವು ಹೈಬ್ರಿಡ್ ಹಚ್ಚೋದಿಲ್ಲ, ನಮ್ ಬಬ್ಲೇಶ್ವರಕ್ಕ ಅಲ್ಲಿ ಫಾರೆಸ್ಟ್ ದಿಂದೇ ಕೊಡ್ತಿರ್ ಸರ್, ನಮ್ದೊಂದ್ ಪಾಣಿ ಕೊಡೋಣ ಒಂದ್ 50 ಗಿಡಗಳು ಕೊಡ್ತಿರು. 2ನೇ ವರ್ಷಿಗ ಜಾಮದ ಕೈನೇ ಚಾಲು ಅದ ಸರ್, ನಮ್ದು ಲಕ್ನೋ 49 ಅಂತ ಹೇಳಿ. ನಾವೇನದ ಚೈನಾಕ ಮತ್ತ ಥೈಲ್ಯಾಂಡ್ ಸಿಂಗಾಪುರ ಇವು ಒಂದ್ 5 ರಾಷ್ಟ್ರಗಳಿಗೆ ಹೋಗಿ ಬಂದಿದೆ ಸರ್. ನಮ್ ಜೊತೆಗೆ ಬಂದು ರೀ ಒಂದ್ 45 ಮಂದಿ ರೈತರು ಇದ್ರು, ಒಂದ್ 4-5 ಮಂದಿ ಆಫೀಸರ್ ಬಂದ್ರು. ಫಸ್ಟ್ ಚೆಂಡು ಕೊಯ್ತು, ಅಲ್ಲಿ ನಂತರ ಶಾಂಗಾಯ್ ಕೊಯ್ತು. ಅಲ್ಲೆಲ್ಲ ನಮ್ಗೆಲ್ಲ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ಅಲ್ಲೆಲ್ಲ ತಿಳಿಸಿದ್ರು. ಅಲ್ಲೆಲ್ಲ ಗೌರ್ಮೆಂಟ್ ಇದೆ ಜಮೀನ್ ಸರ್, ನಾವು ಟ್ರಾಕ್ಟರ್ ಹೊಡಿಬೇಕಾಯ್ತಂದ್ರ ಡಿಸೈಲ್ ನಾವೇ ಹಾಕೋಬೇಕು, ಮತ್ತ ರಾಶಿ ಮಾಡ ಮಷೀನ್ ಇತ್ತಂದ್ರ ಆ ರಾಶಿ ಮಷೀನ್ ಮುಖ ನಾವೇ ಎಣ್ಣೆ ಹಾಕ್ಬೇಕ್ರಿ. ಅಲ್ಲಿಂದ ರಾಶಿ ನಾವು ಮನೆಗೆ ಒಯ್ಬೇಕಂತ ಇತ್ತಂದ್ರ ಅಲ್ಲಿ ಟ್ರಾಕ್ಟರ್ಗಳಿಗೆ ನಾವೇ ಎಣ್ಣೆ ಹೇಳ್ಬೇಕು. ಉಳಿದೋದೆಲ್ಲ ಸವಲತ್ ಸರ್ಕಾರೇ ಕೊಡ್ತದ ಸರ್ ಅಲ್ಲಿ ರೈತರಿಗೆಲ್ಲ. ಮತ್ ಏನದ ಅರ್ಧ ಮಾಲ್ ತಗೋತಾರ, ಅರ್ಧ ಮಾಲ್ ನಮ್ ಕೊಡ್ತಾರ, ಅರ್ಧ ಮಾಲ್ ಅವ್ರು ತಗೋತಾರ. ಅಲ್ಲಿದು ಒಂದೊಂದು ಬದ್ನಿಕಾಯಿ ನೋಡಿದ್ರ ಒಂದೊಂದ್ ಮಳ, ಗೋಬಿ ನೋಡಿದ್ರ ಇಷ್ಟು ದಪ್ಪ ಒಂದ್ ಮಳ ಸರ್ ಉದ್ದ. ಇಲ್ಲಿ ನಾವು ಗೋಲ್ ನೋಡ್ತೇವ್, ಅಲ್ಲಿ ಏನದ ಉದ್ದವ ಗೋಬಿ. ಇವ್ ಹಸಿರುಗಾಯಿ ಆಗ್ಲಿ ಟಿಪ್ರಿಕಾಯಿ ಆಗ್ಲಿ ಹೀರಿಕಾಯಿ ಎರಡೆರಡ್ ಮಳ ಸರ್ ಉದ್ದ, ಅಂದ್ರೆ ಇಷ್ಟು ದಪ್ಪ ಇದ್ರು ಬಿ ಅಲ್ಲಿ ಎಳಕೆ. ಒಂದೊಂದ್ ಉಳ್ಳಾಗಡ್ಡಿ ದಿಡ್ ಕೆಜಿ, ಎರಡೆರಡ್ ಕೆಜಿ, ಪಾವ್ ಪಾವ್ ಕೆಜಿ 300 ಗ್ರಾಮ್ ತಕ ಒಂದೊಂದ್ ಬಳ್ಳೊಳ್ಳಿ ಆಟ ದಪ್ಪರಿ. ಥೈಲ್ಯಾಂಡ್ದಾಗ ಜಾಮದ್ಕಾಯಿ ತಿಂದಿದೇವ್ ಸರ್ ನಮ್ ತಮ್ಮ, ನಾವು ಒಂದ್ ಜಾಮದ್ಕಾಯಿ ತಂದು ಕಟ್ ಮಾಡಿ ತಿಂದ ಬಳಕ ಅದ್ರೊಳಗೆ ಬೀಜನೇ ಬಿಲ್ಕುಲ್ ಕಡಿಮೆ ಇತ್ತು, ಅದ್ರ ಒಳಗೆಲ್ಲ ಚೆಕ್ ಎಲ್ಲ ಅದು ಪವರ್ಫುಲ್ ಇದ್ದಂಗ ಮೆತ್ತಂದೇ ಹೆಚ್ಚಿಗೆ ಸರ್ ಆಯ್ತು. ಸ್ವಲ್ಪ ಟೆಸ್ಟ್ ಬಿ ಚಲೋ ಆಯ್ತು, ಬೆಳ್ಳಗಿತ್ತು ಅಂದ್ರೆ ಪಿಂಕ್ ಇದ್ದಿದಿಲ್ಲ. ನಾವೇನದ ಬಂದರೊಳಗೆಲ್ಲ ನೀಲಿ ಗಿಡ ಮತ್ತ ನಿಂಬಿ ಗಿಡ, ತೆಂಗಿನ ಗಿಡ, ಟಿಪ್ಪರಿ ಕೈಗೆ ಬಿ ಗಿಡಗಳು ಮಾಡಿದ್ರು ಬಿ ಅವಕ್ಕೆಲ್ಲ ಇಲ್ಲಿ ತನಕ ಹಿಣ ಬಿ ಕೊಡದ್ಲೆ ನೀರ್ ಹಾಕ್ತೀನಿ ಸರ್. ನಮ್ ಮನುಷ್ಯರೇ ಅಂತ ಕೊಡದ್ಲೆ ಹಾಕಿ ನೀರ್ ಹಾಕ್ತೀರಿ, ಪೈಪ್ ಹಚ್ಚಿದ್ರೆ ನೀರೇ ಬೀಳ್ತಾವಲ್ಲ. ಅಲ್ಲಪ್ಪ ನಮ್ದು ಸ್ವಲ್ಪ ಮಹಿನ ಬೇಕಲ್ಲ. ಈ ತರ ಮಾಡೋದಾಗ ಏನದ, ನಾನು ಇಲ್ಲಿಯವರೆಗೆ ಬಿಪಿ ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಇಲ್ಲ, ಕ್ಯಾನ್ಸರ್ ಇಲ್ಲ, ಮೊಳಕಾಲು ಬ್ಯಾನಿ ಇಲ್ಲ, ತಲೆ ಡ್ಯಾಮೇಜ್ ಇಲ್ಲ, ಹಿಣ ಕಣ್ಣುಗಳಿಗೆ ಚಸ್ಮಾ ಇಲ್ಲ, ಎಲ್ಲಾ ಚಲೋ ಅದ. ಕೃಷಿ ವಿಶ್ವವಿದ್ಯಾಲಯ ನಮಗೊಂದು ದೇವ್ರ ಗುಡಿ ಅಂತ ತಿಳಿದಿದ್ದೆವು. ಅಗ್ರಿಕಲ್ಚರ್ ಆಫೀಸ್ ಅಂದ್ರೆ ನಮ್ ದೇವ್ರ ಗುಡಿ ಅಂತ ತಿಳಿದಿದ್ದೆವು. ಹಿಂದಕಿನವ್ರು ಅವ್ರೆಲ್ಲ ನವಣಿ ಅಕ್ಕಿ, ಬರಿಗಿನ ಅಕ್ಕಿ, ಹಾರಕ, ಬುರ್ಕಿ. ನಮ್ಗೆ ನಮ್ಮ ತಾಯಿಯವರು ಕಡವಿ ಅಕ್ಕಿ ಉಣಿಸ್ತಿದ್ದಿಲ್ಲ ಸರ್. ಹುರ್ಕಿ ಅಕ್ಕಿ ಉಣ್ಬೇಕು, ಇದ್ರ ಬಾನ ಬಹಳ ಚಂದ ಆತದ, ಇದ್ರಾಗ ಹಸಿ ಹಾಲು ಬಹಳ ನುಂಗ್ತದ ಅಂದಿ. ನಮ್ಗ ಬುರ್ಕಿ ಬಾನ ಕುಟ್ಟಿಸಿ ಅದೇ ಅಕ್ಕಿ ಮಾಡಿ ಅದ್ರದಾಗ ಎಮ್ಮಿ ಹಸಿ ಹಾಲು ಹಾಕಿ ನಮ್ ತಾಯಿಯವ್ರು ನಮ್ ಉಣಿಸೋದು ಹಿಣ ನಮ್ ಶರೀರ ಗಟ್ಟಿ ಅದ ಅಂತ ನಮ್ ತಾಯಿ ನೆನ್ಕೋದ್ ನಾ ಬಹಳ ಖುಷಿದಿಂದ ಹೇಳ್ತೀನಿ ಸರ್. ಈ ಮಾತು ಈಗ ನನ್ನ ಮನ್ಯಾಗ ಹಿಣ ಆದ್ರೆ ಬಿ ನಾ ಎಲ್ಲರೆ ಹೋದ ಮಾಡ್ದ, ನಮ್ಮಲ್ಲಿ ಬಿತ್ತಿಲ್ಲ ಆಗಿಲ್ಲ ಅಂದ್ರ ಕೃಷಿ ಮೇಳಕ್ ಹೋದಾಗ ಅಲ್ಲಿ ಏನದ ನಮ್ಗೆ ಏನೇನ್ ಸ್ವಲ್ಪ ಒಳ್ಳೆ ಸಿಗ್ತದ ಅದು ಏನದ ತರಂತದು. ಹಿಣ ಆದ್ರೆ ಬಿ ಸರ್ ನಾ ರಾಗಿದು ಹಿಟ್ಟು ತರ್ತೀನ್ರಿ. ಹಿಟ್ಟು ತಂದಿ ಮುಂಜಾನೆ ಏನದ ದೇವ್ರ ಗುಡಿ ಹೋಗ್ಬರತಕ್ಕ ನಮ್ ಕುಟುಂಬ ರಾಗಿ ಗಂಜಿ ಮಾಡಿ ಇಡ್ತಾಳ್ರಿ, ಒಂದ್ ಗ್ಲಾಸ್ ರಾಗಿ ಗಂಜಿನೇ ಕುಡಿತೀನಿ ಸರ್ ನಾ ಹಿಣ ಆದ್ರೆ. ಬಹಳ ಸಂತೋಷ ಆದಿನಾಥರವ್ರೆ, ತಮ್ಮ ಏನು ಪ್ರಯತ್ನಗಳದಾವ, ನೀರಿನ ಸಂರಕ್ಷಣೆ ಆಯ್ತು, ಸಾವಯವ ಕೃಷಿ ಆಯ್ತು, ಈಗ ನೀವೇನು ನೀರ್ ನಿಲ್ಲಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಿದ್ರಲ್ಲ ನಿಮ್ಮ ಹೊಲದೊಳಗಾಯ್ತು, ನಿಮ್ ಸುತ್ತಮುತ್ತಲೆಲ್ಲ ಹಳ್ಳದ ನೀರನ್ನು ಹಿಡಿದು ನೀವು ಏನು ಪ್ರಯತ್ನ ಮಾಡಿರಿ, ಅಂತಹ ಪ್ರಯತ್ನಗಳಿಂದಾಗಿ ಸಾಕಷ್ಟು ಅಂತರ್ಜಲದ ವೃದ್ಧಿ ಆಯ್ತು ನಿಮ್ಮ ಭಾಗದೊಳಗ. ನೀವೇ ಹೇಳದಂಗ ಬೋರ್ವೆಲ್ ದೊಳಗ ನೀರ್ ತನ್ನಷ್ಟಾನೇ ಪುಟ್ಟದ್ ಬಂದು ನೀರು ಅಂತ ಹೇಳಿ ಹೇಳ್ತಾ ಇದ್ದೀರಿ, ಓಕೆ ಬೀಳ್ತಾ ಇದ್ದು. ನಿಮ್ಮ ಪ್ರಯತ್ನಗಳನ್ನು ನೋಡಿ ಸಾಕಷ್ಟು ಜನ ರೈತರು ಎಲ್ಲೆಲ್ಲಿ ಇಂಥ ಹಳ್ಳಗಳದಾವ, ಎಲ್ಲೆಲ್ಲಿ ನೀರನ್ನ ನಾವು ಹಿಡಿದಿಡುವಂತಹ ಒಂದು ಸಾಧ್ಯತೆಗಳದಾವ, ಅಲ್ಲಿ ಪ್ರಯತ್ನಗಳನ್ನು ಮಾಡದ್ರಂತೀರಿ, ಮಾಡಿ ತಾವು ಕೂಡ ನೀರು ಉಳಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದಾರಂತೀರಿ ಸರ್? ಅವರೆಲ್ಲ ರೈತರು ಹೇಳ್ತಾರೆ ಸರ್, ನಾ ಏನ್ ಮಾಡಿದ, ನಾ ಮಾಡುದ್ರದಿಂದ ಇದು ಎಲ್ಲ ಹೆಚ್ಚಾಗ್ಯದ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಸರ್ಗ ಪುಕ್ಕಾಟ್ ನೀರು ಕೊಡ್ತದ. 100 ಎಕರೆಕ 2 ಎಕರ್ ನೀರ್ ನಿಂದರ್ಸೋದ್ ಒಂದ್ ಕೆರಿ ಮಾಡ್ರಿ, ಅಲ್ಲಿಂದ 500 ಎಕರೆಕ 10 ಎಕರ್ ನೀರ್ ನಿಂದರ್ಸೋದಂತದ್ ನೀವ್ ಒಂದು ದೊಡ್ಡದ ಕೆರಿ ಮಾಡಿಕೊಡ್ರಿ. ಮತ್ತೆ ಪ್ರತಿಯೊಂದು ಸರ್ವೆ ನಂಬರ್ಕ ಒಂದೊಂದು 50x50 ಗುಂಬ ಒಂದ್ 10 ಫೀಟ್ ಇಂಥದ್ ಒಂದು ಕೃಷಿ ಹೊಂಡ ಮಾಡ್ರಿ. ಈ ಹಳ್ಳಗಳಿಗೆ ಏನದ 300 ಫೀಟಿಗ 200 ಫೀಟಿಗ ಪಾಟ್ ಬಂದರಿ ತರ ಒಂದು ಗಾಡಿ ಕಟ್ಟಿ ಕೊಡ್ರಿ, ಅದಕ್ಕೆ ಏನದ ಒಂದ್ 10 ಫೀಟ್ ಗಾರಿ ಮಾಡಿಕೊಡ್ರಿ. ಅಂತರ್ಜಲ ಮಟ್ಟ ಹೆಚ್ಚಾದ್ರೆ ಅವಾಗ ನಮ್ಮ ಊರ ಅಭಿವೃದ್ಧಿ ಆಗ್ತದ. ಒಳ್ಳೇದು ಆದಿನಾಥರ ಅವರೇ, ಬಹಳ ಸಂತೋಷ ಆಗ್ತದೆ ನೀವು ಮಾಡದಂತಹ ಕೆಲಸಗಳಿಗೆ ರೈತರಿಂದ ಕೂಡ ಬೆಂಬಲ ಸಿಕ್ಕಿದೆ, ಮತ್ತೆ ನೀರನ್ನು ಉಳಿಸುವಂತಹ ಒಂದು ಪ್ರಯತ್ನ ಏನು ತಾವು ಮಾಡ್ತಾ ಇದ್ದೀರಿ, ಮಾಡಿದ್ದೀರಿ, ಅದು ಎಲ್ಲರಿಗೂ ಇದು ಒಂದು ಮಾದರಿ ಕೆಲಸ. ಮತ್ತೆ ಇಂಥ ಒಂದು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಯುವ ಕೃಷಿಕರ ಮೇಲೆ ಇದೆ. ಅದರ ಜೊತೆಗೆ ಏನು ಸರ್ಕಾರದಿಂದ ತಾವು ಬಯಸ್ತಾ ಇದ್ದೀರಿ, ಆ ಕೆಲಸಗಳು ಆಯ್ತು ಅಂತಂದ್ರ ನಮ್ಮಲ್ಲಿ ಸಮೃದ್ಧಿ ತಾನೇ ತಾನಾಗಿ ಇರ್ತದ ಅನ್ನುವಂತಹ ಒಂದು ಮಾತು. ಆದಿನಾಥರವರೇ, ಏನು ತಮ್ಮ ಈ ಪ್ರಯತ್ನಗಳಿಗೆ, ತಮ್ಮ ಕೃಷಿ ಅನುಭವಗಳಿಗೆ ತಮಗ ಕೃಷಿ ಪಂಡಿತ ಪ್ರಶಸ್ತಿ ದೊರಕಿದೆ, ಅದರ ಜೊತೆಗೆ ವಿಶಿಷ್ಟ ಕೃಷಿಕ ಪ್ರಶಸ್ತಿ ಕೂಡ ಬಂದಿವೆ. ಕೃಷಿ ವಿಶ್ವವಿದ್ಯಾಲಯದಿಂದ ಇರಬಹುದು, ಕೃಷಿ ಇಲಾಖೆಯಿಂದ ಇರಬಹುದು, ಅದರಿಂದ ಪುರಸ್ಕೃತರಾಗಿದ್ದೀರಿ ತಾವು. ಯಾರಾದರೂ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕು ಅಂತಂದಾಗ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಕೊಡ್ತೀನಿ ಸರ್, 99727960. ಆತ್ಮೀಯರೆ, ಈ ಫೋನ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9972927260 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು, ಚರ್ಚೆ ಮಾಡಬಹುದು, ವಿಚಾರ ವಿನಿಮಯ ಮಾಡಿಕೊಳ್ಬಹುದು. ಒಳ್ಳೇದು ಆದಿನಾಥ್ ಹೀರಾ ಅವರೇ, ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯಿತು. ಕಳೆದ 5 ದಶಕಗಳ ಕೃಷಿ ಅನುಭವಗಳನ್ನ ತಾವು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನಮಗ ಅಮೂಲ್ಯವಾದಂತಹ ಸಂಪನ್ಮೂಲಗಳಾದಂತಹ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಎಷ್ಟು ಅವಶ್ಯದ ಅನ್ನೋದನ್ನ ತಾವು ಮಾಡಿ ತೋರಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಇಂಥ ಪಾಠಗಳನ್ನು ಕಲಿತು ತಮ್ಮ ಏನು ಸಂಪನ್ಮೂಲಗಳಾದ ತಮಗೆ ಸಿಗುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಅದನ್ನ ಉಳಿಸಿ ಬೆಳೆಸಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ತಾವು ಸ್ಫೂರ್ತಿಯಾಗಿದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ತಾವು ನಮ್ಮ ಎಲ್ಲ ರೈತರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪ

ಯಲ್ಲಪ್ಪ ರಾಮಪ್ಪ ಪೂಜಾರಿ ಮತ್ತು ತಂಡದವರಿಂದ ಚೌಡ್ಕಿ ಪದ ಕೇಳುತ್ತಿರುವಿರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ.